ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಹಾಡಗೇರಿಯ ಅಪ್ಪನೆರವಂಡ ಮುದ್ದಪ್ಪ ಹಾಗೂ ಕೊಕ್ಕಲಮನೆ ಸಿ ಮುತ್ತಪ್ಪ ಅವರೊಡನೆ ಸಂವಾದ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೇಳುಗರೆ, ಕೃಷಿಯಲ್ಲಿ ಯುವಕರ ಪಾತ್ರ ಉಲ್ಲೇಖ ಮಾಡತಕ್ಕಂಥದ್ದು. ಯುವಕರಿಗಿರುವ ಶಕ್ತಿ ಮತ್ತು ಆಸಕ್ತಿ ಅಗಾಧವಾದದ್ದು. ಕೃಷಿಯಲ್ಲಿ ಅವರು ಭಾಗಿಯಾದ್ರೆ ಹೇಳತೀರದ ಬೆಳವಣಿಗೆಯನ್ನ ನಾವು ಕಾಣಬಹುದು. ಕೆಲವು ಜನ ವಿದ್ಯಾಭ್ಯಾಸ ಮಾಡಿಕೊಂಡು ಕೃಷಿಗೆ ಮರಳುತ್ತಾರೆ, ಕೃಷಿಯಲ್ಲಿ ತಮ್ಮನ್ನು ತೊಡಿಸಿಕೊಳ್ಳುತ್ತಾರೆ ಅಂತನ್ನೋದನ್ನ ನಾವು ಕೇಳ್ತಾ ಇರ್ತೀವಿ. ಬಹಳಷ್ಟು ಕಡೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಉದ್ಯೋಗಕ್ಕೆ ಕಳುಹಿಸಿಕೊಡೋದಿದೆ, ತೋಟದ ನಿರ್ವಹಣೆ ಕೃಷಿಗೆ ಯಾವುದೋ ಸಂದರ್ಭಕ್ಕೆ ಮರಳೋದಿದೆ. ಆದರೆ ಇವತ್ತು ನಾವು ಇಲ್ಲಿ ಪರಿಚಯಿಸುವ ವ್ಯಕ್ತಿ ಮಡಿಕೇರಿ ತಾಲೂಕು ಹಟ್ಟಿಹೊಳೆ ಸಮೀಪದ ಸೋಮವಾರಪೇಟೆ ತಾಲೂಕಿನ ಹಾಳಗೆರೆಯ ಸೂರ್ಯಕಿರಣ್ ಎಸ್ಟೇಟಿನ ನಂದಾ ಬೆಳ್ಳಿಯಪ್ಪ ಮತ್ತು ಅನಿತಾನಂದ ಅವರ ಮಗ ಮುದ್ದಪ್ಪ ಅಪ್ಪನೆರವಂಡ. 31 ವರ್ಷ ವಯಸ್ಸಿನ ಯುವಕ ಇಷ್ಟಪಟ್ಟು ಕೃಷಿಗೆ ಬಂದಿದ್ದಾರೆ. ಅಮೆರಿಕದಲ್ಲಿ 7 ವರ್ಷಗಳ ಕಾಲ ವ್ಯಾಸಂಗ ಮಾಡಿ ಅದಕ್ಕೆ ಗುಡ್ ಬೈ ಹೇಳಿ ಈಗ ಕೃಷಿಯೇ ಗುಡ್ ಅನ್ಕೊಂಡು ಹೇಳ್ತಿದ್ದಾರೆ ಮುದ್ದಪ್ಪನವರು. ಅವರ ಅಭಿಪ್ರಾಯ ಮತ್ತು ಅನಿಸಿಕೆ ಹಾಗೆ ಅವರ ಆಸಕ್ತಿಯನ್ನ ಈ ಸಂದರ್ಭದಲ್ಲಿ ತಮಗೆ ಬಿತ್ತರಿಸಿದ್ವಿ. ಅವರ ಮನೆಗೆ ಹೋಗಿ ಅವರೊಂದಿಗೆ ಮಾತಾಡಿ ವಿಷಯಗಳನ್ನ ಈಗ ನಿಮಗಾಗಿ ತಲುಪಿಸಿದ್ವಿ. ಮುದ್ದಪ್ಪನವರೇ, ಅಮೆರಿಕಕ್ಕೆ ಯಾಕೆ ಹೋದ್ರಿ, ಯಾರು ಹೇಳಿದ್ರು? ನಾನು ಮುಂಚೆ ಫಸ್ಟ್ ಟೆನಿಸ್ ಪ್ಲೇಯರ್ ಆಗಿದ್ದೆ. ಬೆಂಗಳೂರಿನಲ್ಲಿ ಟೆನಿಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ಬಿಟ್ಟು ಇಂಡಿಯಾದಲ್ಲಿ ಅಂಡರ್ 18 ಅಲ್ಲಿ ರ್ಯಾಂಕ್ 5 ಇತ್ತು, ನಮ್ದು ಹೈಯೆಸ್ಟ್ ರ್ಯಾಂಕ್, ಮತ್ತೆ ವರ್ಲ್ಡ್ ಅಲ್ಲಿ 131. ಅದರಿಂದ ಅಮೆರಿಕಾಗ ಹೋಗ್ಲಿಕ್ಕೆ ಸ್ಕಾಲರ್ಶಿಪ್ ಸಿಕ್ತು ನಮಗೆ. 80% ಸ್ಕಾಲರ್ಶಿಪ್ ಸಿಕ್ಬಿಟ್ಟು ಅದು ಪೆರಿ ರೆಸಿಡೆನ್ಸ್ ಅಲ್ಲಿ ಪೇ ಮಾಡಬೇಕಿತ್ತು. ಅದಕ್ಕೆ ಅಲ್ಲಿ 2-3 ಕಾಲೇಜು ಆಫರ್ ಮಾಡಿದ್ರು ನನಗೆ, ಅದಕ್ಕೆ ಅಮೆರಿಕಾ ಹೋಗಿದೆ. ಅಲ್ಲಿ ಹೋಗ್ಬಿಟ್ಟು ಟೆನಿಸ್ ಯೂನಿವರ್ಸಿಟಿಗೆ ಆದ್ಬಿಟ್ಟು ಎಕನಾಮಿಕ್ಸ್ ಓದ್ಬಿಟ್ಟು ಒಂದು ಸ್ವಲ್ಪ ಕೆಲಸನೂ ಮಾಡ್ಬಿಡ್ತು ಅಲ್ಲಿ 1 ಇಯರ್ ಟೆನಿಸ್ ಅಲ್ಲಿ. ಅದಾದ್ಮೇಲೆ ಮಾಸ್ಟರ್ಸ್ 1 semester ಇತ್ತು, ಬಾಕಿ ಮುಗಿಸಿಲ್ಲ. ನಾನು ಇಲ್ಲಿ ವಾಪಸ್ ಬಂದೆ, ಮತ್ತೆ ಕೋವಿಡ್ ಆಯ್ತು, ಇಲ್ಲೇ ಆದ್ಬಿಟ್ಟೆ ನಾನು, ತೋಟ ಎಲ್ಲ ಕಲ್ಸ್ಕೊಂಡು ಅಮ್ಮ ಅಪ್ಪನ ಜೊತೆ. ಕೋವಿಡ್ ಕೃಷಿಗೆ ನಿಮ್ಮನ್ನ ಸೆಳಿತು ಅಂತ ಹೇಳ್ಬೋದು ಒಂದ್ ರೀತಿಯಲ್ಲಿ. ಕೋವಿಡ್ ಸಂದರ್ಭ ಅನೇಕರನ್ನ ಒಂದ್ ರೀತಿ ಒಳ್ಳೆ ದಾರಿಗೆ ಕರೆದೊಯ್ಲಿಕ್ಕೆ ನೆರವಾಯ್ತು ಅಂತ ಅನ್ಕೊಂಡು ಭಾವಿಸ್ಕೊಳ್ತಾರೆ, ನೀವೇನಂತೀರಿ? ಹೌದು, ಒಂದು ಆಪರ್ಚುನಿಟಿ ಸಿಕ್ತು ಇಲ್ಲಿ ಬಂದ್ಲಿಕ್ಕೆ, ಮತ್ತೆ ಇಟ್ ವರ್ಕ್ ಔಟ್ ನೈಸ್ಲಿ. ಟೆನಿಸ್ ಇಂಟರ್ನ್ಯಾಷನಲ್ ಆಟಗಾರರಾಗಿ ಇನ್ನೂ ಬೆಳಿಬೇಕು, ಏನೆಲ್ಲ ಸಾಧನೆ ಮಾಡಬೇಕು, ಕ್ಷೇತ್ರದಲ್ಲಿ ತೊಡಸ್ಕೊಳ್ಬೇಕನ್ನೋ ಒಂದು ಆಲೋಚನೆ ಇತ್ತ ತಮಗೆ? ಹೌದು, ಗೋಲ್ ಪ್ರೊಫೆಷನಲ್ ಆಡ್ಬೇಕಂತ ಇತ್ತು. ಆದ್ರೆ 18 ಇಯರ್ಸ್ ಆದ್ಮೇಲೆ ಪ್ರೊಫೆಷನಲ್ ಆಡ್ಲಿಕ್ಕೆ ತುಂಬಾ ದುಡ್ಡು ಬೇಕು, ಹೊರಗೆ ಇರ್ಬೇಕು, ಅದಕ್ಕೆ ಆ ರೂಟ್ ತಗೊಂಡ. ಇಲ್ಲಿ ಹುಟ್ಟಿದಾಗ್ಲಿಂದ ನೀವು ಬೆಳಿತಾ ಬೆಳಿತಾ ಕೃಷಿಗೆ ನಿಮ್ಮ ಒಲವು ಹೇಗಿತ್ತು? ನಾನು ಕಾಲ ಹೋಗಿ ಮಧ್ಯದಲ್ಲಿ ವಾಪಸ್ ಬರ್ತಾ ಇದ್ರೇನಲ್ವಾ? ಹೌದು, ಬರ್ತಾ ಇದ್ದೆ. ಅದು ಬರೀ 1 ತಿಂಗಳು ಬರ್ತಾ ಇದೆ, ಇಲ್ಲಾಂದ್ರೆ ಸಮರ್ಗೆ ಅಲ್ಲೇ ಕೆಲಸ ಮಾಡ್ತಾ ಇದೆ. ವರ್ಷ ಬರ್ತಾ ಇದ್ದಿಲ್ಲ, ಬರೀ 3 ತಿಂಗಳು ಸಿಗ್ತಾ ಇತ್ತು. ಅಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆ ಆಪರ್ಚುನಿಟಿ, ಸ್ವಲ್ಪ ದುಡ್ಡು ಮಾಡಬಹುದಿತ್ತು, ಅದಕ್ಕೆ ನಾನು ಅದನ್ನು ಮಾಡಿದೆ. ಆದ್ರೆ ಬರುವಾಗ ನಾನು ಬೆಂಗಳೂರಲ್ಲಿ ಜಾಸ್ತಿ ಇದೆ, ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ರು, ತೋಟಗೆ ಅಷ್ಟೇ ಇನ್ ಕನೆಕ್ಷನ್ ಇದ್ದಿಲ್ಲ ಆಗ. ಈಗ ಬಂದ್ಮೇಲೆ ಸ್ವಲ್ಪ ಇದೆಲ್ಲ ಕಲಿತಾ ಲೈಫ್ ಬಿಲ್ಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಅಮ್ಮಂದ ಹಾಗೆ ಅವರು ಹುಟ್ಟಿದ್ದು ಕಾರವಾರದಲ್ಲಿ, ಬೆಳೆದದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅನ್ಕೊಂಡು ಹೇಳ್ತಾ ಇದ್ರು. ಕೃಷಿಯಲ್ಲಿ ಅವರು ಭಾಗಿಯಾಗಿದ್ದು ಕಡಿಮೆ, ಆದ್ರೆ ಸೆಳೆತ ಇತ್ತು, ಕೊಡಗಿನ ಸೆಳೆತ, ಕೃಷಿಯ ಸೆಳೆತ ಅವರಲ್ಲಿ ಇದ್ದಿದ್ರಿಂದ ಅವರಿಗೂ ಒಂದು ರೀತಿಯಲ್ಲಿ ಒಳ್ಳೆ ಆಸಕ್ತಿ ಮೂಡಿದೆ. ಮಗನ ಸಂಗತಿಯೂ ಹಾಗೆ ಆಗಿದೆ ಅಂತ ಅನ್ಕೊಂಡು ನಾವು ಭಾವಿಸ್ಕೊಳ್ತಾ ಇದೀವಿ. ಈಗ ಒಂದೂವರೆ ಎರಡು ವರ್ಷಗಳ ಅವಧಿಯಲ್ಲಿ ತಾವು ಹೇಗೆ ತೊಡಗಿಸಿಕೊಂಡಿದ್ದೀರಿ ಈ ಒಂದು ಎಸ್ಟೇಟಿನ ಕೆಲಸ ಕಾರ್ಯಗಳು ನಿರ್ವಹಣೆ ಇತ್ಯಾದಿ ಸಂಗತಿಗಳು? ಎರಡು ವರ್ಷ ಆಯ್ತು ಈಗ ಬಂದು. ಫಸ್ಟ್ ಈಗ ಟೋಟಲ್ ಏನ್ ಮಾಡ್ತಾ ಇರೋದೋ ಅಮ್ಮ ಅಪ್ಪನ ಜೊತೆ ಕಲ್ತ್ಕೊಂಡಿದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದೀನಿ ಮೆಲ್ಲೆ ಮೆಲ್ಲೆ. ಏನ್ ಮಾಡ್ಬೇಕು, ಟೈಮ್ಲಿ ವರ್ಕ್ ಆಗ್ಬೇಕು, ಯಾಕೆ ಆಗ್ಬೇಕು, ಸೈನ್ಸ್ ಬಿಹೈಂಡ್ ಅದು, ಸೈಂಟಿಸ್ಟ್ ಜೊತೆ ಇಂಟರಾಕ್ಟ್ ಮಾಡ್ಕೊಂಡು ಹಾಗೆ ಮೆಲ್ಲೆ ಬಿಲ್ಡಿಂಗ್ ಬ್ಲಾಕ್ಸ್ ತರ ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಇವನು ಆಗ್ತಾ ಇದೆ, ಓನ್ಲಿ ಟೂ ಇಯರ್ಸ್, ಇವನು ಸುಮಾರು ಕಲಿಬೇಕು ತೋಟದಲ್ಲಿ. ದಿಸ್ ಇಸ್ ಮೈ ಲೈಫ್, ಇದೆ ಲೈಫ್ ಇಲ್ಲೇ, ಅದು ಸ್ವಲ್ಪ ಮೆಲ್ಲೆ ಮೆಲ್ಲೆ ಕಲ್ತ್ಕೊಂಡು ಲೈಫ್ ಬಿಲ್ಡ್ ಮಾಡ್ಕೊಂಡು ದಟ್ಸ್ ದ ಗೋಲ್. ಅಮ್ಮನಿಗಂತೂ ಬಹಳ ಖುಷಿ ಆಯ್ತು, ಅಮ್ಮ ಇಷ್ಟಪಟ್ಟರು ಮಗ ನಮ್ಮ ಜೊತೆಗೆ ಬಂದಿದ್ದು ಒಳ್ಳೇದಾಯ್ತು ಅನ್ಕೊಂಡು. ಅಪ್ಪನಿಗೆ ಆಸಕ್ತಿ ಅಥವಾ ಯಾಕೋ ನಿರಾಸಕ್ತಿ ಮೂಡಿತು, ಮಗ ಏನೋ ಆಗ್ಬೇಕನ್ನೋ ಒಂದು ಆಲೋಚನೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಪ್ಪ ಅಮ್ಮಗಳಲ್ಲಿ. ಆದ್ರೆ ಅಪ್ಪ ಆ ಸಂದರ್ಭದಲ್ಲಿ ಚಡಪಡಿಸಿಕೊಂಡನು, ಯಾಕಾಗಿ ಮಗ ಇಷ್ಟು ಬೇಗ ಬಂದ, ನಾಲ್ಕಾರು ವರ್ಷ ಹೊರಗಡೆ ಇದ್ದಿದ್ರೆ ಅನುಕೂಲ ಆಗ್ತಿತ್ತನ್ನೋ ಒಂದು ಭಾವನೆ ಇತ್ತು ಅಂತ ಅನ್ಕೊಂಡು ಅಮ್ಮ ಹೇಳ್ತಾ ಇದ್ರಲ್ಲ. ಅಪ್ಪನ ಪ್ರತಿಕ್ರಿಯೆ ಮತ್ತು ನಿಮ್ಮ ಸಹೋದರಿ ಬೆಂಗಳೂರಿನಲ್ಲಿ ಇದಾರಲ್ಲ, ಅವರು ನೆಂಟರು, ಅವರು ಏನೇನೋ ನೇರವಾಗಿ ಹೇಳಿರ್ತಾರೆ, ಏ ಬೇಷ್ ಅಂತ ಹೇಳಿರ್ಬೋದು, ಇಲ್ಲ ಯಾಕಾದ್ರೂ ಬಂದು ಈ ವಯಸ್ಸಿನಲ್ಲಿ ಇನ್ನೂ ನಾಲ್ಕಾರು ವರ್ಷ ಹತ್ತಾರು ವರ್ಷ ಹೊರಗಡೆ ಇದ್ದು ಬರ್ಬೋದಾಗಿತ್ತಲ್ಲ ಅಂತ ಅನ್ಕೊಂಡು ಹೇಳಿದ್ರ ಏನು? ಇಲ್ಲ, ಅದು ನಾನು ಅನಲೈಸ್ ಮಾಡ್ಕೊಂಡೇ ಡಿಸಿಷನ್ ತಗೊಂಡಿರೋದು. ಅಲ್ಲಿ ಗ್ರಾಜುಯೇಷನ್ ಆಗ್ಬಿಟ್ಟು ಜಾಬ್ ತಗೊಂಡ್ರೆ ಒಂದು ಆವರೇಜ್ ಸ್ಯಾಲರಿ ಒಂದು $65,000 ಅಂತ, ಅಲ್ಲಿ $65 ಆವರೇಜ್ ಸ್ಯಾಲರಿ, 30% ಟ್ಯಾಕ್ಸ್ ಎಲ್ಲ ಆಗ್ಬಿಟ್ಟು ಡಿಸ್ಪೋಸಬಲ್ ಇನ್ಕಮ್ ಇನ್ ದಿ ಎಂಡ್ ಆಫ್ ದ ಡೇ, ಸ್ಪೆಂಡಿಂಗ್ ಎಲ್ಲ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬಾ ಹೈ ಅಲ್ಲಿ. ಸೊ ಸೇವಿಂಗ್ಸ್ ಇನ್ ದಿ ಎಂಡ್ ಆಫ್ ದ ಡೇ ಅಲ್ಲಿ ಜಾಸ್ತಿ ಆಗಲ್ಲ. ಇಲ್ಲಿ ಬಂದು ನನ್ನ ಅಮ್ಮ ಅಪ್ಪ ಜೊತೆ ಕಲ್ಸ್ಕೊಂಡು ನಮ್ ಬಿಸ್ನೆಸ್ ಫಾರ್ವರ್ಡ್ ಬಂದ್ರೆ ಅನಲೈಸ್ ಮಾಡ್ಕೊಂಡು ಇಲ್ಲಿ ತೋಟದಿಂದ ಎಷ್ಟೇ ದುಡ್ಡು ಮಾಡಬಹುದು, ಇಟ್ ಬೆಟರ್ ಆಪರ್ಚುನಿಟಿ ದನ್ ಸ್ಟೇಯಿಂಗ್ ದೇರ್ ಅಂಡ್ ಜಾಬ್ ಮಾಡ್ಕೊಂಡು ಅಲ್ಲಿ. ಅದಕ್ಕೆ ಐ ಡಿಸೈಡ್ ಟು ಕಮ್. ಸೊ ಅದೆಲ್ಲ ನೋಡ್ಕೊಂಡೇ ಅವ್ರಿಗೂ ಫ್ಯಾಮಿಲಿಗೆಲ್ಲ ಹೇಳ್ಬಿಟ್ಟು ಅವರು ಐ ಸಿ ವಾಟ್ ಯು ಸೇಯಿಂಗ್ ಅಂತ ಅಗ್ರಿ ಮಾಡಿದ್ರು ಅವರು. ನೀವಂತೂ ಆಲೋಚನೆ ಮಾಡಿ ಖಚಿತವಾದ ನಿರ್ಧಾರಕ್ಕೆ ಬಂದ್ರಿ, ಒಂಥರ ಆ ಕಡೆ ಕಡೆ ಯೋಚನೆ ಮಾಡಲಿಲ್ಲ. ಆದ್ರೆ ಬೇರೆಯವರು ಅಂದಿದ್ದು ಆ ಸಮಯದಲ್ಲಿ ಈಗ ಒಂದೆರಡು ವರ್ಷಗಳ ಹಿಂದೆ ಅಥವಾ ಈಗಲೂ ಕೆಲವೊಬ್ರು ಹೇಳ್ತಿರ್ಬೇಕೇನೋ, ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಲ್ಲ, ಯು ಹ್ಯಾವ್ ನಾಟ್ ಟೇಕನ್ ಗುಡ್ ಡಿಸಿಷನ್ ಅಂತ ಅನ್ಕೊಂಡು ಹೇಳ್ತಿದ್ರೆ, ಅಥವಾ ಎಸ್ ಎಸ್ ಯು ಟುಕ್ ಗುಡ್ ಡಿಸಿಷನ್ ಅಂತ ಹೇಳ್ತಿದ್ರೆ ಹೇಗೆ? ಓರ್ವ ಜನ ಓರ್ವ ಹೇಳ್ತಾರೆ, ಇನ್ ದಿ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಡೂ ವಾಟ್ ಯು ಆರ್ ಕಂಫರ್ಟಬಲ್ ವಿತ್ ಅಂಡ್ ವಾಟ್ ಯು ಥಿಂಕ್ ಇಸ್ ರೈಟ್ ಫಾರ್ ಯು. ಅದಕ್ಕೆ ಐ ಹ್ಯಾವ್ ಟೇಕನ್ ದಿಸ್ ಡಿಸಿಷನ್, ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಡಿಸಿಷನ್, ಐ ಆಮ್ ವೆರಿ ಮೋಟಿವೇಟೆಡ್ ವಿತ್ ದಿಸ್ ಡಿಸಿಷನ್. ಸೊ ನನಗೆ ಇದು ರೈಟ್ ಡಿಸಿಷನ್, ವಾಟ್ ಅದರ್ಸ್ ಸೇ ಬೇರೆ ಬೇರೆ ಏನ್ ಹೇಳೋದು ಅದು ನನಗೆ ಅಷ್ಟು ಕೇಳಲ್ಲ. ನೋಡಿ, ಅಮ್ಮ ಹೇಳ್ತಾ ಇದ್ರು ಒಳ್ಳೆ ತೋಟ ಒಂದೇ ಜಾಗದಲ್ಲಿದೆ, ದೊಡ್ಡ ವಿಸ್ತೀರ್ಣದ ಕಾಫಿ ತೋಟದ ನಿರ್ವಹಣೆಗೆ ಒಬ್ಬರಿಬ್ರೆಲ್ಲ ಹತ್ತಾರು ಜನ ಇದ್ರು ಸಾಕಾಗಲ್ಲ, ಕಾಫಿ ಕಾಳುಮೆಣಸು ಅಡಿಕೆ ಬೆಳೆಗಳಿದಾವೆ. ನಿಮ್ಮಂತವರು ತೋಟದ ನಿರ್ವಹಣೆಗೆ ಅಪ್ಪ ಅಮ್ಮಗಳ ಜೊತೆ ಬಂದ್ರೆ ಮತ್ತಷ್ಟು ಶಕ್ತಿ, ಮತ್ತಷ್ಟು ಇಳುವರಿ ಹೆಚ್ಚಾಗುತ್ತೆ, ವರಮಾನನೂ ಸಿಗುತ್ತೆ, ಏನಂತೀರಿ? ಹೌದು, ತುಂಬಾ ಹೆಲ್ಪ್ ಆಯ್ತು ಅವರಿಗೆ. ಅಪ್ಪ ಈಗ ಸ್ವಲ್ಪ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದಾರೆ, ಅಪ್ಪ ಆ ಕೆಲಸಕ್ಕೆಲ್ಲ ಫ್ರೀ ಆದ್ರೆ ಈಗ ನಾನ್ ಮತ್ತೆ ಅಮ್ಮ ತೋಟ ನೋಡ್ತಾ ಇರೋದು, ಮತ್ತೆ ಫೈನಾನ್ಸ್ ಎಲ್ಲ ನಾನೇ ನೋಡುದು ಈಗ, ಅದೆಲ್ಲ ಅಮ್ಮ ಅಷ್ಟು ನೋಡಲ್ಲ. ಎಸ್ಟೇಟ್ ವರ್ಕ್ ಲೇಬರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಅಮ್ಮ ಮಾಡೋದು, ಜಾಸ್ತಿ ಅವ್ರಿಗೆ ಗೊತ್ತ, ಅದ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಮತ್ತೆ ನಾನ್ ಮತ್ತೆ ಅಮ್ಮ ಸುಮಾರು ಕಷ್ಟ ಪಟ್ಕೊಂಡು ಎರಡು ವರ್ಷದಲ್ಲಿ ರೆಕಾರ್ಡ್ ಯೀಲ್ಡ್ ಸಿಕ್ಕಿದ್ದೆ ಕಾಫಿನೂ ಪೇಪರ್ ಅಲ್ಲಿ. ಐ ಫೀಲ್ ಲೈಕ್ ಇಟ್ ಇಸ್ ಹೆಲ್ಪ್ಡ್ ಮೈ ಮಾಮ್ ಅಂಡ್ ಡ್ಯಾಡ್, ಅಮ್ಮ ಅಪ್ಪನಿಗೆ ತುಂಬಾ ಹೆಲ್ಪ್ ಆಗಿದೆ ಬಂದ್ಬಿಟ್ಟು. ಅಪ್ಪ ಅಮ್ಮಗಳ ಅನುಭವ ಅಲ್ಲದೇ ವಿಜ್ಞಾನಿಗಳು ತಜ್ಞರ ಜೊತೆಗೆ ನೀವು ಬೆರೀತಾ ಇರಬೇಕು, ಸೇರಿಕೊಳ್ತಾ ಇರಬೇಕು, ಅಥವಾ ಸಭೆ ಸಮಾರಂಭಗಳಿಗೂ ಹೋಗ್ತಾ ಇರಬೇಕು ಅಲ್ವಾ? ಹೌದೌದು, ಯು ಹ್ಯಾವ್ ಟು ಸ್ವಲ್ಪ ಓಪನ್ ಮೈಂಡೆಡ್ ಆಗ್ಬಿಟ್ಟು, ಯು ಹ್ಯಾವ್ ಟು ಬಿ ಅ ವೆರಿ ಗುಡ್ ಲರ್ನರ್, ಜಸ್ಟ್ ಲರ್ನ್ ಎವ್ರಿಥಿಂಗ್ ಅಂಡ್ ಟ್ರೈ ಟು ಅಬ್ಸಾರ್ಬ್ ಆಸ್ ಮಚ್ ಇನ್ಫಾರ್ಮೇಶನ್ ಆಸ್ ಯು ಕ್ಯಾನ್, ಬಿಕಾಸ್ ನಿಮ್ಗೆ ಅಷ್ಟು ಗೊತ್ತಿರಲ್ಲ ಇದರಲ್ಲಿ, ಈಗ ಜಸ್ಟ್ ಬಂದಿರೋದು, ಅವ್ರಿಗೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಯು ಹ್ಯಾವ್ ಟು ಲರ್ನ್ ಫ್ರಮ್ ದೆಮ್. ಏನೇನು ಸುಧಾರಣೆಗಳನ್ನ ಮಾಡ್ತಾ ಇದ್ದೀರಿ ನಿಮ್ಮ ತೋಟದಲ್ಲಿ? ನಾನು ಡೇಟಾ ಅನಾಲಿಟಿಕ್ಸ್ ಬ್ಯಾಕ್ ಗ್ರೌಂಡ್, ಸೊ ನಾನು ಒಂದು ಫುಲ್ ಸರ್ವೆ ಮಾಡ್ಕೊಂಡು ಬ್ಲಾಕ್ ಬ್ಲಾಕ್ ಸ್ಪ್ಲಿಟ್ ಮಾಡ್ಕೊಂಡು ಈಚ್ ಬ್ಲಾಕ್ ಅಲ್ಲಿ ಎಷ್ಟು ಸ್ಪೆಂಡಿಂಗ್ ಮಾಡ್ತಾ ಇರೋದು, ಅಷ್ಟು ಎಕ್ಸ್ಟ್ರಾಕ್ಟ್ ಮಾಡಬಹುದು ಕಾಪಿ ಕ್ರಾಪ್ ಇಂದ, ಅದರ ಡೇಟಾ ಸ್ವಲ್ಪ ಆರ್ಗನೈಸ್ ಬಂದಿದೆ ನಾನು ಬಂದ ಮೇಲೆ. ಮತ್ತೆ ಟೈಮ್ಲಿ ವರ್ಕ್, ವಾಟ್ ಯು ಆರ್ ಡೂಯಿಂಗ್ ರಾಂಗ್, ಅದು ಸ್ವಲ್ಪ ಸೈಂಟಿಸ್ಟ್ ಮತ್ತೆ ಬೇರೆ ಪ್ಲಾಂಟರ್ಸ್ ಜೊತೆ ಇಂಟರಾಕ್ಟ್ ಮಾಡ್ಕೊಂಡು ಅದು ಕಲ್ತಿದ್ದೀನಿ. ಅದು ನಾವು ಸ್ವಲ್ಪ ಟೈಮ್ಲಿ ವರ್ಕ್ ಮಾಡಬೇಕು, ಅದು ನಾವು ಮುಂಚೆ ಮಾಡ್ತಾ ಇದ್ದಿಲ್ಲ ಅಷ್ಟು. ದೋಸ್ ಟೂ ಥಿಂಗ್ಸ್ ಮೋಸ್ಟ್ಲಿ ನಾನು ಈಗ ಬಂದ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಒಳ್ಳೇದೆ ನೋಡಿ, ಒಬ್ಬೊಬ್ಬರ ವಿಷನ್ ಅಥವಾ ನಿರೀಕ್ಷೆಗಳು ಅಥವಾ ಒಂದು ಆಲೋಚನೆಗಳು ಬೇರೆ ಬೇರೆ ಇರ್ತವೆ, ಆದ್ರೆ ಒಟ್ಟಾರೆ ನಿಮ್ಮ ತೋಟದ ಇಳುವರಿ ಹೆಚ್ಚಾಗ್ಲಿಕ್ಕೆ ಗಳಿಕೆ ಹೆಚ್ಚಾಗ್ಲಿಕ್ಕೆ ಗಮನ ಕೊಟ್ಟಷ್ಟು ಉತ್ತಮವೇ. ಮುಂದಿನ ಆಲೋಚನೆಗಳು ಏನೇನು ನಿಮ್ದು? ನೆಕ್ಸ್ಟ್ ಪ್ಲಾನ್ಸ್, ಈಗ ತೋಟದಲ್ಲಿ ಇದ್ಬಿಟ್ಟು ಇನ್ನೊಂದು ಟ್ರೇಡಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ, ಮತ್ತೆ ನಾನು ಸ್ವಲ್ಪ ಇನ್ವೆಸ್ಟಿಂಗ್ ಸೈಡ್ ಮಾಡ್ತೀನಿ ನಂದು ಪರ್ಸನಲ್ ಇನ್ವೆಸ್ಟಿಂಗ್. ಇದು ನೋಡ್ಕೊಂಡು ಮೋಸ್ಟ್ ಸಸ್ಟೈನಬಿಲಿಟಿ ತೋಟದ ಒಳಗಡೆನೆ ಹಣ್ಣು ಮತ್ತೆ ಸೊಪ್ಪು ಎಲ್ಲ ಬೆಳೆದ್ಬಿಟ್ಟು ಕಮ್ಟ್ ಕ್ರಿಯೇಟ್ ಸೆಲ್ಫ್ ಸಸ್ಟೈನಬಲ್ ಇಕೋಸಿಸ್ಟಮ್ ಇನ್ ದ ಎಸ್ಟೇಟ್, ದಟ್ ಇಸ್ ದ ಗೋಲ್. ಅಂಡ್ ಹ್ಯಾವ್ ದ ಎಸ್ಟೇಟ್ ಪ್ರೊಡ್ಯೂಸಸ್ ಎನಫ್ ಕ್ಯಾಪಿಟಲ್ ವೇರ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ದಟ್ ಅಂಡ್ ಕ್ರಿಯೇಟ್ ಮೈ ಓನ್ ಸಸ್ಟೈನಬಲ್ ಎನ್ವೈರನ್ಮೆಂಟ್. ಅದೇ ಗೋಲ್ ಟು ಬಿಲ್ಡ್ ಲೈಫ್ ಲೈಕ್ ದಟ್. ಅಮ್ಮ ಆಸಕ್ತಿಯಿಂದ ಜೇನು ಸಾಕಾಣಿಕೆಯನ್ನ ಬೀ ಕೀಪಿಂಗ್ ಅನ್ನ ಶುರು ಮಾಡ್ಕೊಂಡ್ರು, ಹಸುಗಳಿಲ್ಲ, ನಿಮಗೂ ಆಲೋಚನೆ ಬಂದಿರಬೇಕು ಹಸುಗಳನ್ನ ಸಾಕ್ಬೇಕಂತಲ್ವಾ? ಹಸುಗಳು ಮತ್ತೆ ಕೋಳಿ ಎಲ್ಲ ಇನ್ ಹೌಸ್ ಸಾಕ್ಬೇಕು ನನಗೆ, ಮತ್ತೆ ವೆಜಿಟೇಬಲ್ಸ್ ಎಲ್ಲ ಫುಲ್ ಸೆಲ್ಫ್ ಸಸ್ಟೈನ್ ಇನ್ ಹೌಸ್ ಗ್ರೋ ಮಾಡ್ಬೇಕಂತ ನನಗೆ ಯೋಚನೆ ಮಾಡ್ತಿದ್ದೀನಿ. ದಟ್ಸ್ ದ ಗೋಲ್ ಇನ್ ದ ನೆಕ್ಸ್ಟ್ 10 years. ಐ ವಾಂಟ್ ಬಿ ಏಬಲ್ ಟು ಡೂ ದಟ್. ಮತ್ತೆ ಮನೆಯಲ್ಲಿ ಸೋಲಾರ್ ಶಿಫ್ಟ್ ಮಾಡಿಬಿಟ್ಟು ಎನರ್ಜಿ ಎಫಿಷಿಯಂಟ್ ಎನರ್ಜಿ ಕನ್ಸರ್ವೇಟಿವ್ ಅಂಡ್ ಹಂಗಿನ ಬಿಲ್ಡ್ ಮಾಡ್ಬೇಕು ನನಗೆ. ಅಮೆರಿಕದಲ್ಲಿರುವ ಗೆಳೆಯರ ಜೊತೆಗೆ ಈಗಲೂ ಮಾತಾಡ್ತಿರ್ಬೇಕಲ್ವಾ? ಹೌದು, ಸುಮಾರು ಫ್ರೆಂಡ್ಸ್ ಇದೆ, ಸುಮಾರು ಟೈಮ್ ಇದೆಯಲ್ಲ. ಅದಕ್ಕೆ ಅವ್ರೇನಂತಾರೆ, ಈಗ ಇಂಡಿಯನ್ ಅಗ್ರಿಕಲ್ಚರ್ಗೂ ಅಮೆರಿಕನ್ ಅಗ್ರಿಕಲ್ಚರ್ಗೂ ನೀವು ಆಗಿಂದಾಗೆ ಮಾತಾಡ್ತಿರ್ಬೋದು, ಅಲ್ಲಿಯ ಒಂದು ಕೃಷಿ ಪರಿಸ್ಥಿತಿ ಇಲ್ಲಿದು ವ್ಯತ್ಯಾಸನೇ ಇದೆ ಅಲ್ವಾ? ಹಾ, ನಮ್ ಫ್ರೆಂಡ್ಸ್ ಅಲ್ಲಿ ಒಂದು ಕಾರ್ನ್ ಫಾರ್ಮಿಂಗ್ ಮಾಡ್ತಾರೆ. ಅಲ್ಲಿ ತುಂಬಾ ಇಂಡಸ್ಟ್ರಿಯಲ್ ಪ್ರೊಸೆಸ್, ತುಂಬಾ ಮೆಕ್ಯಾನಿಕಲ್ ಅಂಡ್ ಇಂಡಸ್ಟ್ರಿಯಲ್ ಪ್ರೊಸೆಸ್. ಅಲ್ಲಿ ಒಂದ್ ಫ್ಯಾಕ್ಟರಿ ತರ, ನಮ್ ತರ ತುಂಬಾ ಜನರು ಉಪಯೋಗಿಸ್ಕಲ್ಲ. ಒಂದು 2-3 ಜನರು ಒಂದ್ 200-300 ಎಕರೆ ನೋಡ್ತಾರೆ ಅಲ್ಲಿ. ಹಂಗೆ ಆ ತರ ಕಾರ್ನ್ ಗ್ರೋಯಿಂಗ್ ಇಸ್ ಲೈಕ್ ದಟ್. ಅದೇ ತುಂಬಾ ಡಿಫ್ರೆಂಟ್. ಕೆಲವೊಂದು ಸಂಗತಿಗಳ ಬಗ್ಗೆ ಚರ್ಚೆ ಮಾಡೋದು, ಸಲಹೆಗಳನ್ನ ಕೇಳೋದು ತಪ್ಪೇನಿಲ್ಲ. ವಿಜ್ಞಾನಿಗಳು, ಅನುಭವಸ್ಥರು ಅಥವಾ ನಿಮ್ಮ ಸ್ನೇಹಿತರು, ಹೀಗೆ ಒಟ್ಟಾರೆ ಕೃಷಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೀರಿ? ಅಗ್ರಿಕಲ್ಚರ್ ಇಸ್ ಸಮಥಿಂಗ್ ವಿಚ್ ವಿಲ್ ಆಲ್ವೇಸ್ ಬಿ ಕಾನ್ಸ್ಟೆಂಟ್. ದಿಲ್ ಆಲ್ವೇಸ್ ಬಿ ಡಿಮಾಂಡ್ ಫಾರ್ ಇಟ್. ಅದರ್ ಥಿಂಗ್ಸ್ ವಿಲ್ ಚೇಂಜ್, ಟ್ರೆಂಡ್ಸ್ ವಿಲ್ ಚೇಂಜ್ ಫ್ರಮ್ ಟಿವಿ ಟು ಇಂಟರ್ನೆಟ್ ಟು ಎವ್ರಿಥಿಂಗ್ ವಿಲ್ ಚೇಂಜ್. ಬಟ್ ಪೀಪಲ್ ನೀಡ್ ಫುಡ್ ಅಂಡ್ ಇಂಡಿಯಾಸ್ ಅನ್ಟ್ಯಾಪ್ಡ್ ಪೊಟೆನ್ಶಿಯಲ್. ಇಂಡಿಯಾ ಹ್ಯಾಸ್ ಲಾಟ್ ಆಫ್ ಫರ್ಟೈಲ್ ಸಾಯಿಲ್ ಅಂಡ್ ಲ್ಯಾಂಡ್ ಅಂಡ್ ವಿ ನೀಡ್ ಫೀಡ್. We need to have enough produce to provide just for India, not only India, to export also. So there is a lot of demand, and if done right, you can create also a very good living. If it's optimized, you can create a very good source of living as well. It's also very engaging because you are connected to your own land, and that brings a lot of health benefits and a lot less stress, and it's good for your heart, good for your soul. ನೋಡಿ, ಈ ವಯಸ್ಸಿಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಕೃಷಿಯಲ್ಲಿ ಎಲ್ಲದೂ ಇದೆ, ಆದರೆ ಎಷ್ಟೋ ಜನ ಅದನ್ನ ಅರ್ಥ ಮಾಡಿಕೊಂಡಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನೀವು ಓದೋದ್ ಸಾಕು, ಉದ್ಯೋಗ ಬೇಡ, ಕೃಷಿಯೇ ನನಗೆ ಇಷ್ಟ ಅಂತ ಅನ್ಕೊಂಡು ಅಮೆರಿಕದಿಂದ ಅಕ್ಕರೆಯಿಂದ ಈ ಕಡೆಗೆ ಬಂದ್ರಿ. ಇದರ ಹಿಂದೆ ಯಾರ ಒತ್ತಡನೂ ಇಲ್ಲ, ಮನಸಾರೆ ಇಷ್ಟಪಟ್ಟು ಕೃಷಿಗೆ ಇಳಿದಿದ್ರಿ. ಇದು ಸಂತೋಷ ಪಡುವ ವಿಚಾರವೇ. ನಿಮ್ಮ ಅನುಭವಗಳನ್ನ, ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕೆಳಗರೆ, ಇದುವರೆಗೆ ಸೋಮರಪೇಟೆ ತಾಲೂಕು ಹಾಡಗೆರೆ ಸಮೀಪದ ಸೂರ್ಯಕಿರಣ್ ಎಸ್ಟೇಟಿನ ಅನಿತಾನಂದ ಮತ್ತು ನಂದಾ ಬೆಳ್ಳಿಯಪ್ಪ ಅವರ ಪುತ್ರ ಮುದ್ದಪ್ಪ ಅಪ್ಪನಿರವಂಡ ಈ ಯುವಕನ ಕೃಷಿ ಆಸಕ್ತಿ ಕುರಿತಂತೆ ವಿಚಾರಗಳನ್ನು ಆಲಿಸಿಕೊಂಡ್ರಿ. ವ್ಯಕ್ತಿಯಲ್ಲಿ ಜಾಣತನ, ಬುದ್ಧಿವಂತಿಕೆ ಇದ್ದರೆ ಏನೆಲ್ಲ ಮಾಡಿಸುತ್ತೆ. ವಿದ್ಯಾಭ್ಯಾಸ ಅನ್ನೋದು ಒಂದು ಗೌಣವಾದ ಸಂಗತಿ ಆಗ್ತದಲ್ವಾ? ಮಕ್ಕಳು ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಅದಕ್ಕೊಂದು ಮಹತ್ವ ಇದ್ದೇ ಇರುತ್ತೆ, ಅಭಿವೃದ್ಧಿಯು ಚೆನ್ನಾಗಿ ಸಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಉತ್ತೇಜನ ಕೊಡಿ, ಯುವಕರು ಕೃಷಿಯಲ್ಲಿ ಭಾಗಿಯಾಗೋ ರೀತಿಯಲ್ಲಿ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇರಿ, ಒಳ್ಳೊಳ್ಳೆ ಸಂಗತಿಗಳನ್ನ ತೋರಿಸ್ತಾ ಇರಿ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳಿದ್ರೆ, ಕೊಡಗು ಜಿಲ್ಲೆಯಲ್ಲಿ ಮೇಕೆಗಳನ್ನ ಅಲ್ಲಲ್ಲಿ ಜನ ಸಾಕೊಂಡು ಜೀವನವನ್ನ ಸಾಗಿಸ್ತಿದ್ದಾರೆ. ನಾವು ಅಪ್ಪಂಗಳದ ಭಾರತೀಯ ಸಂಬಾರು ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಗೆ ಧ್ವನಿ ಮುದ್ರಣಕ್ಕೆ ಹೋಗಿ ವಾಪಸ್ ಬರುವಾಗ ಅಲ್ಲಿನೇ ಕೊಕ್ಕಲಮನೆ ಸಿ ಮುತ್ತಪ್ಪನವರು ಮೇಕೆಗಳನ್ನ ಮೇಯಿಸ್ತಾ ಇದ್ರು. ಮುತ್ತಪ್ಪನವರ ಜೊತೆಗೆ ಸ್ವಲ್ಪ ಹೊತ್ತು ಮಾತನಾಡ್ತಿದ್ವಿ. ಎಷ್ಟು ವರ್ಷದಿಂದ ಸಾಕಿದರೆ ಮತ್ತೆ ಏನು ಅವರ ಅನುಭವ? ಮುತ್ತಪ್ಪನವರು, ಎಷ್ಟು ವರ್ಷದಿಂದ ಮೇಕೆಗಳನ್ನ ಇಟ್ಕೊಂಡಿದ್ದೀರಿ? ನಾವು 7 ವರ್ಷದಿಂದ ಇಟ್ಕೊಂಡಿದ್ವಿ ಸರ್. ಎಷ್ಟಿದಾವೆ ಈಗ? ಈಗ 15 ಇದ್ದಾವೆ ಸರ್. ಇಲ್ಲೇ ಹುಟ್ಟಿ ಬೆಳೆದವ? ಇಲ್ಲೇ ಹುಟ್ಟಿ ಬೆಳೆದಿದೆ ಸರ್. ಕಪ್ಪು ಮೇಕೆಗಳು ಹೆಚ್ಚಿದವೆ, ಮತ್ತೆ ಹೇಗೆ ಮೇಯಿಸೋದು ನೀವು? ನಿಮ್ಮ ಜಮೀನು, ತೋಟ ಅಥವಾ ಮನೆ ಹೇಗಿದೆ ಹೇಳಿ. ನಾವು ಹಗಲು ಟೈಮಲ್ಲಿ ಸೊಪ್ಪು ಇನ್ನಕ್ಕೆ ಮೇವು ಕಟ್ಟಿ ಬಿಟ್ಟು ಹೋಗ್ತೀವಿ ಸರ್. ಆಮೇಲೆ 3 ಗಂಟೆಗೆ ಬಂದು ಅವನ ಸೈಡ್ ಜಮೀನಿನಲ್ಲಿ ಮೇಯಿಸ್ತೀವಿ. ತೋಟ ಜಮೀನು ಏನಾದ್ರೂ ಇದೆಯಾ? ಸ್ವಲ್ಪ ಇದೆ ಸರ್, ಒಂದು 2 ಎಕರೆ ಜಮೀನು ಇದೆ. ಅದು ಬೇರೆ ಸೋಮಾರಪೇಟೆ ತಾಲೂಕಲ್ಲಿ ಇದೆ. ನಾವು ಲೈನ್ ಮನೆಯಲ್ಲಿ ಇದ್ದೀವಿ. ವರ್ಷನು ಎಷ್ಟು ಮಾರಾಟ ಮಾಡ್ತೀರಿ? ವರ್ಷ ಒಂದು 5 ಮಾರಾಟ ಮಾಡ್ತೀವಿ ಸರ್. ಈಗ ಅತಿ ಮಳೆಗೆ ಮೇಕೆಗಳು ಉಳಿಯೋದ್ ಕಷ್ಟ, ತೊಂದರೆ ಅಂತ ಹೇಳ್ತಾರೆ, ಹೇಗೆ ಕಾಪಾಡ್ತೀರಿ? ನಾವು ಅವನ ಮಳೆ ಇರುವಾಗ ಬಿಡೋಲ್ಲ ಸರ್, ರೂಮಲ್ಲೇ ಇದು ಮಾಡ್ತೀವಿ. ಆಮೇಲೆ ಅಲ್ಲಿಗೆ ಮೇವು ಇದು ಮಾಡ್ತೀವಿ ಸರ್. ಶೀತಕ್ಕೆ ಮರಿಗಳು ಸಾಯದಂಗೆ ಏನು ವ್ಯವಸ್ಥೆ ಮಾಡ್ಕೊಂತೀರಿ? ಅದಕ್ಕೆ ಬೇರೆ ನಾಡು ಮೆಡಿಸಿನ್ ಕೊಡ್ತೀವಿ ಸರ್, ಏನಾದ್ರು ಬಂದರೆ. ಮತ್ತೇನು ಬೆಚ್ಚಗಿಡ್ಲಿಕ್ಕೆ ಒಲೆ ಹತ್ರ ಇಟ್ಕೊಳ್ತೀರಾ? ಇಲ್ಲ ಇಲ್ಲ ಸರ್, ಅವಕ್ಕೆ ಮಲಗಕ್ಕೆ ಮರದ ಹಲಿಗೆ ಇಟ್ಟು ಅದ್ರ ಮೇಲೆ ಮಲಗ ಸರ್. ನೋಡಿ, ಇರೋ ಜಾಗದಲ್ಲೇ ಮೇಕೆಗಳನ್ನ ಸಾಕೊಂಡು ವರ್ಷಕ್ಕೇನಿಲ್ಲ ಅಂದ್ರೂ 4-5 ಮೇಕೆಗಳನ್ನ ಮಾರಾಟ ಮಾಡಿದ್ರೆ ಎಷ್ಟು ದುಡ್ಡು ಸಿಕ್ಕಂತಾಗುತ್ತೆ? ಒಂದು ಮೇಕೆ 15,000 ಸರ್. 5 ಮೇಕೆಗೆ 75,000 ರೂಪಾಯಿ ಇದ್ದಂಗಾಯ್ತು. ಹೌದು ಸರ್. ಮನಸ್ಸು ಮಾಡಿದ್ರೆ ಬದುಕು ಕಟ್ಕೊಳ್ಳಿಕ್ಕೆ ಏನೆಲ್ಲ ದಾರಿಗಳಿದಾವಲ್ವಾ? ನಮ್ದು ದೊಡ್ಡ ವೆರೈಟಿ ಮೇಕೆಗಳು ಸರ್, ಒಂದು 50 ಕೆಜಿ ಎಲ್ಲ ಬರ್ತದೆ, ಒಂದ್ 2 ವರ್ಷ ಎಲ್ಲ ಸಾಕಿದ್ದಾರೆ. ಮನೇಲಿ ಯಾರ್ಯಾರು ಇದ್ರಿ? ನಾನು, ಮಿಸ್ಸಸ್, ಮಕ್ಕಳು 3 ಜನ ಸರ್. ನಾವು ಹೆಚ್ಚು ಮಾತಾಡಿದ್ರೆ ಮತ್ತೆ ಮರಿಗಳು ಮೇಕೆಗಳು ಆ ಕಡೆ ಕಡೆ ಹೋಗ್ತದವ ಅಂತ ಅನ್ಕೊಂಡ್ವಿ. ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ. ಧನ್ಯವಾದ ಮುತ್ತಪ್ಪನವ್ರೆ, ನಮಸ್ಕಾರ. ಧನ್ಯವಾದ, ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಕಾರ್ಯಕ್ರಮ ನಿರ್ಮಾಣ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧುವರೇ, ಬದುಕಿನಲ್ಲಿ ಕಷ್ಟ ಬರೋದಕ್ಕಿಂತ ಮುಂಚಿತವಾಗಿ ಜಾಗ್ರತೆಯನ್ನು ವಹಿಸಿಕೊಂಡ್ರೆ ಬಹಳ ಒಳ್ಳೇದಲ್ವಾ? ಆದ್ರೆ ಎಷ್ಟೋ ಜನ ಎಷ್ಟೊಂದು ಜಾಗ್ರತೆಯಿಂದ ಕೆಲಸ ಮಾಡಿದ್ರೂ ಕಷ್ಟಗಳನ್ನ ಅನುಭವಿಸ್ತಾರೆ. ಅದ್ಯಾಕೋ ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತಾಗ್ಲಿಕ್ಕಿಲ್ಲ. ಆದರೆ ತೀಕ್ಷ್ಣವಾಗಿ ನಾವು ಆಲೋಚನೆ ಮಾಡಿದ್ರೆ, ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಅಷ್ಟೊಂದು ಕಷ್ಟಗಳು ನಮಗೆ ಎದುರಾಗೋದಿಲ್ಲ, ಅನುಭವಿಸ್ಲಿಕ್ಕೂ ಅವಕಾಶ ಆಗೋದಿಲ್ಲ. ಒಂದೇನೆಂದ್ರೆ, ಗಟ್ಟಿ ವಯಸ್ಸಿನಲ್ಲಿ ಎಷ್ಟೋ ಜನ ಯುವಕರು ಮೈ ಮರೆದುಬಿಟ್ಟು ಜವಾಬ್ದಾರಿಗಳಿಂದ ದೂರ ಸರಿದು ಹೇಗೇಗೋ ಜೀವನವನ್ನ ಮಾಡಿದಾಗ ತೊಂದರೆಗಳನ್ನ ಮುಂದೆ ಅನುಭವಿಸಲೇಬೇಕನ್ಕೊಂಡು ಅನುಭವಿಗಳು ಹಿರಿಯರು ಹೇಳೋದನ್ನ ನಾವು ಮರಿಬಾರದು. ಶ್ರೋತೃಗಳೇ, ಬೇಸಾಯದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಸಾಗಿದ್ರೂ ಸಾಲದೆ, ಜಾಣತನ ಎಚ್ಚರಿಕೆ ತುಂಬಾ ಅನುಕೂಲಕ್ಕೆ ಬಂದೇ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಬದುಕಿನಲ್ಲಿ ಕಷ್ಟಗಳನ್ನ ಹೆಚ್ಚೆಚ್ಚು ಅನುಭವಿಸೋದಕ್ಕಿಂತ ಎಚ್ಚರಿಕೆಯಿಂದ ಕಷ್ಟಗಳನ್ನ ದೂರ ಇಟ್ಕೊಂಡು ಆದಷ್ಟು ಹೆಚ್ಚು ಕಠಿಣವಾದ ಜೀವನವನ್ನ ಮಾಡೋದಕ್ಕಿಂತ ಚಂದವಾದ ಜೀವನವನ್ನ ಮಾಡಲಿಕ್ಕೆ ನಾವು ಯಾವಾಗಲೂ ಆಲೋಚನೆಗಳನ್ನ ಮಾಡ್ತಾ ಇರಬೇಕು. ಈಗ ನಿಮಗಾಗಿ ಒಂದು ಹಾಡು ಶ್ರೋತೃಗಳೇ, ಅರಣ್ಯಕಾಂಡ ಚಿತ್ರದಲ್ಲಿ ಚೇತನ್ ನಾಯಕ್ ಅವರು ಹಾಡಿದ ಈ ಗೀತೆ. ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿಯಾವುದಯ್ಯ ದಾರಿ ತೋರಿಸಯ್ಯ, ದಾರಿಯಾವುದಯ್ಯ ದಾರಿ ತೋರಿಸಯ್ಯ, ಆಧಾರ ಮೂರುತಿ ನಿನ್ನ ಪದ ಸೆರೋದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ನಾಳಿನ ಕನಸಲ್ಲಿ ಹೀಗೆ ಜೀವನ ಕಳೆದೋಗಿದೆ, ಮಾಡಿದ ಕರ್ಮಗಳೆಲ್ಲ ತನ್ನಿಗೆ ಬಿದ್ದಿದೆ, ಎಲ್ಲಿ ಹೋಗಲಯ್ಯ ಯಾರ ಕೇಳಲಯ್ಯ, ಎಲ್ಲಿ ಹೋಗಲಯ್ಯ ಯಾರ ಕೇಳಲಯ್ಯ, ಆಧಾರ ಮೂರುತಿ ನಿನ್ನ ಪಾದ ಸೆರೋದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ನಾಳಿನ ಪರಿವಿಲ್ಲ ಪಯಣ ಎಂದು ಸೊಗಸಾಗಿದೆ, ಬಳಲುತಾನ ತಿರುಗಿದೆ ಕಾಣದೆ ಹಾದಿಯ, ಹೊಳೆವಂತ ಸರಿದಾರಿಯ ತೋರಿಸೋ ನಾರಾಯಣ, ದಾರಿಯಾವುದಯ್ಯ ದಾರಿ ತೋರಿಸಯ್ಯ, ದಾರಿಯಾವುದಯ್ಯ ದಾರಿ ತೋರಿಸಯ್ಯ, ಆಧಾರ ಮೂರುತಿ ನಿನ್ನ ಪದ ಸೆರೋದಕ್ಕೆ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿಯಾವು ಕೇಳುಗರೆ, ಸುಖ ದುಃಖಗಳು ಎಲ್ಲರಿಗೂ ಬಂದೇ ಬರ್ತವೆ. ಸುಖವನ್ನ ಸ್ವೀಕರಿಸಿದಾಗ ಹೇಗೆ ಸಂತೋಷವಾಗ್ತದೋ ದುಃಖವನ್ನು ಸ್ವೀಕರಿಸಲಿಕ್ಕೆ ನಾವೆಲ್ಲ ತಯಾರಿರಬೇಕು. ಕಷ್ಟವನ್ನ ನಮ್ಮ ಜೀವನದಲ್ಲಿ ಸ್ವೀಕರಿಸಿದಾಗ ಆಗಲೇ ನಮಗೆ ಸುಖ ಸಿಗೋದು, ಹಾಗೆ ಧೈರ್ಯ ಮೈಗೂಡುತ್ತೆ. ಬಾಳಿನಲ್ಲಿ ಎದುರಾಗುವ ಏರುಪೇರುಗಳನ್ನು ಅನುಭವಿಸಿ ಎಲ್ಲರೂ ಪಾಠವನ್ನು ಕಲಿತೇ ಕಲಿತಾರೆ. ಆದರೆ ಎಷ್ಟೋ ಜನ ಎಷ್ಟು ಏರುಪೇರುಗಳನ್ನು ಅನುಭವಿಸಿದ್ರೂ ಪಾಠವನ್ನು ಕಲಿತರೂ ಒಳ್ಳೆ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣಗಳು ಇದ್ದೇ ಇದ್ದಾವೆ. ರೈತ ಬಾಂಧವರೇ, ಶ್ರೋತೃಗಳೇ, ಬಾಳನೌಕೆ ಚಿತ್ರದಲ್ಲಿ ಈ ಹಾಡು, ಚಂಚಲ್ ಅವರು ಈ ಗೀತೆಯನ್ನು ಪ್ರಸ್ತುತಪಡಿಸಿದ್ದಾರೆ. ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು, ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು, ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ದುಃಖವ

ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ತಾರೀಕು 16ರ ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಈ ಮೇಳವು ಬರಬಾರ ಸಂಸ್ಥೆಯಲ್ಲಿ ಕಾಲಿರುವ ಹುದ್ದೆಗಳಿಗೆ ನೇಮಕಾತಿ ಮಾಡುತ್ತದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಡಿಪ್ಲೊಮಾ, ಯಾವುದೇ ಪದವಿ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗ ಈ ಉದ್ಯೋಗ ಮೇಳಲ್ಲಿ ಭಾಗವಹಿಸಕ್. ಇದರ ಜಾಸ್ತಿ ಮಾಹಿತಿಗೆ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವರನ್ನು ಸಂಪರ್ಕಿಸಕ್. 2022-23 ಸಾಲಿನಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಅಡಿಕೆ ಹಳದಿ ರೋಗಕ್ಕೆ ಪರ್ಯಾಯ ತೋಟಗಾರಿಕೆ ಬೆಳೆಗಳಿಗೆ ಪ್ರೋತ್ಸಾಹಧನ ಕಾರ್ಯಕ್ರಮದಡಿ ಇತರೆ ವಾಣಿಜ್ಯ ತೋಟಗಾರಿಕೆ ಬೆಳೆ ಬೆಳೆಯಕ್ಕೆ ಪ್ರೋತ್ಸಾಹ ನೀಡಲಾಗಿದೆ. ಈ ಯೋಜನೆಯ ಸಹಾಯಧನ ಪಡೆಯಕ್ಕೆ ಎಲ್ಲಾ ವರ್ಗದ ರೈತರು ಅರ್ಹರಾಗಿದ್ದಾರೆ. ಅರ್ಜಿ ನಮೂನೆನ ಸಂಪಾಜೆ, ಪರಾಜೆ, ಚೆಂಬು, ಕರಿಕೆ, ಗಾಳಿಬೀಡು, ಮದನಾಡು ಗ್ರಾಮ ಪಂಚಾಯಿತಿಗಳ ಲಭ್ಯ ಉಟ್ಟು ಅರ್ಜಿ ಹಾಕಿಕೆ 30 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಮಡಿಕೇರಿನ ಕಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರನ್ನು ಸಂಪರ್ಕಿಸಕು. ಜಿಲ್ಲಾದ್ಯಂತ ಬಾಲಕಾರ್ಮಿಕರ ವಿರೋಧಿ ಮಾಸದಲ್ಲಿ ಆಚರಿಸಲಾಗ್ತಾ ಇದ್ದು ಬಾಲಕಾರ್ಮಿಕರ ಪದ್ಧತಿಗಳಂತಹ ಸಾಮಾಜಿಕ ಪಿಡುಗಿನ ವಿರುದ್ಧ ಜಾಗೃತಿ ಮೂಡಿಸುವುದು ಇದರ ಉದ್ದೇಶ. ಜಿಲ್ಲಾ ಕಾರ್ಮಿಕ ಇಲಾಖೆ ಕಡೆಯಿಂದ ಪೊಲೀಸ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೆ ಸರ್ಕಾರೇತರ ಸಂಸ್ಥೆಗಳ ಕೂಡುಕೂಟಲಿ ಜಾಗೃತಿ ಕಾರ್ಯಕ್ರಮ ನಡೆದಿದೆ. ಇದರ ಪ್ರಯುಕ್ತ 12 ಹೊತ್ತಾರೆ 11 ಗಂಟೆಗೆ ಪೊನ್ನಂಪಿಟ ತಾಲೂಕಿನ ನಾಗರಹೊಳೆ ತುಂಡುಮುಂಡೆ ಕೊಲ್ಲಿಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ನಡೆದಂತೇಳಿ ಜಿಲ್ಲಾ ಕಾರ್ಮಿಕಾಧಿಕಾರಿ ಅನಿಲ್ ಬಗಟಿಗೆ ಅವರು ತಿಳಿಸಲು. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಮನೆ ಇಲ್ಲದೆ ಇರುವ ಹಾಗೆ ಖಾಲಿ ಜಾಗ ಹೊಂದಿರುವ ಫಲಾನುಭವಿಗಳಿಗೆ 2021-22 ಸಾಲಿ ವಾಜಪೇಯಿ ನಗರ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತೆ ಸಾಮಾನ್ಯ ವರ್ಗದವಕ್ಕೆ ಹಾಗೆ ಡಾ ಅಂಬೇಡ್ಕರ್ ನಗರ ವಸತಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವಕ್ಕೆ ಮನೆ ಕಟ್ಟಿಕೆ ಅರ್ಜಿ ಕರೆದಳು. ಆದ್ದರಿಂದ ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಖಾಲಿ ಜಾಗ ಹಾಗೆ ಹಳೆ ಮನೆ ಹೊಂದಿರುವ ದೃಢೀಕರಣ ಪತ್ರ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇರುವ ಫಲಾನುಭವಿಗ ಈ ಯೋಜನೆಯ ಸೌಲಭ್ಯ ಪಡ್ಕೊಳ್ಳಕ್ಕೆ ಅರ್ಹತೆ ಇರುವ ಫಲಾನುಭವಿಗ 14ರೊಳಗೆ ಅರ್ಜಿನ ಹಾಕಕ್ಕು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ 18 ಮಡಿಕೇರಿ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಹೊತ್ತಾರೆ 11 1 ಗಂಟೆವರೆಗೆ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿನ ತಕೊಂಡಿವೆ. ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಸೇರಿದಂತೆ ಇನ್ನಿತರ ತೊಂದರೆ ನೀಡುತ್ತಾ ಇರುವ ನೌಕರರ ವಿರುದ್ದ ಸಾರ್ವಜನಿಕರ ದೂರುಗಳನ್ನು ನಿಗದಿ ಮಾಡಿದ ಪತ್ರದಲ್ಲಿ ನೀಡಕ್ಕೆ ಸಾರ್ವಜನಿಕರು ಇದರ ಉಪಯೋಗ ಪಡ್ಕೊಳ್ಳುವಂತೆ ಪೊಲೀಸ್ ಉಪಾಧ್ಯಕ್ಷ ತಿಳಿಸಲು. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಕಡೆಯಿಂದ ಜಿಲ್ಲೆನ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ನಾಗರಿಕರಿಗೆ ಗೋಣಿಕೊಪ್ಪಲ್ಲಿ ನಾಗರಿಕ ಬಂದೂಕು ತರಬೇತಿ 15-1 ವಾರಗಳ ಕಾಲ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿನ ಬಂದೂಕು ತರಬೇತಿಗೆ ಇಷ್ಟೇ ಇರುವ ಅರ್ಜಿನ ತುಂಬಿ 13ರೊಳಗೆ ವಿರಾಜಪೇಟೆ ಉಪಾಧೀಕ್ಷ ಕಚೇರಿಗೆ ಕೊಡಕ್ಕೆ. ಮಂಗಳೂರು ವಿಶ್ವವಿದ್ಯಾನಿಲಯ ರಾಷ್ಟೀಯ ಸೇವಾ ಯೋಜನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಡೆಯಿಂದ 2021-22 ಸಾಲಿನ ವರ್ಷದ ವಿಶೇಷ ಶಿಬಿರ 15ರವರೆಗೆ ನಗರಸಭಾ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಬೆಳ್ಳಂಡ ಉನ್ನತಿ ಅಯ್ಯಪ್ಪ ಖೇಲೋ ಇಂಡಿಯನ್ ಯೂತ್ ಗೇಮ್ಸ್ನ ಗೂಡೆಗಳ 100 ಹರ್ಡ್ಸ್ಲಿ ಚಿನ್ನದ ಪದಕ ಸಾಧನೆ ಮಾಡಲು ಹರಿಯಾಣದ ಪಂಚಕುಲಲ್ಲಿ ನಡೀತಾ ಇರುವ ಖೇಲೋ ಇಂಡಿಯನ್ 100 ಹರ್ಡ್ಸ್ಲಿ 14 ಸೆಕೆಂಡ್ಗಳಲ್ಲಿ ಗುರಿ ತಲುಪುವ ಮೂಲಕ ಗಮನ ಸೆಳೆದು. ಕೋವಿಡ್ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯಾಗಿ ಮಾರ್ಪಟ್ಟಿದ್ದ ಅಶ್ವಿನಿ ಆಸ್ಪತ್ರೆಯನ್ನು ಮತ್ತೆ ಟ್ರಸ್ಟ್ ವಹಿಸಿಕೊಂಡಿಟ್ಟು ಆಸ್ಪತ್ರೆಯ ಕಾರ್ಯದರ್ಶಿಯು ತಿಳಿಸಲು. ವೈದ್ಯಕೀಯ ಸೇವೆ ನೀಡಿಕೆ ಎಲ್ಲಾ ವ್ಯವಸ್ಥೆ ತಗೊಂಡಳು. ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕ ಸೇವೆ ಲಭ್ಯ ಇದ್ದು ಮುಂದಿನ ದಿನಗಳಲ್ಲಿ ರಕ್ತನಿಧಿ ಸ್ಥಾಪನೆಗೆ ಆಯೋಜಿಸಲಾಗುತ್ತದೆ ಹೇಳಿದು. ಕೊಡಗುಲಿ ಮಳೆಗಾಲದಲ್ಲಿ ಸಂಭವಿಸುವಂತಹ ಅಪಾಯಗಳನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಈ ಬಾರಿಯೂ ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ಘಟಕ ತಂಡನ ಕರೆಸಿಕೊಳ್ಳಲಾಗಿದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಿದ್ದತೆ ನಡೆಸಲಾಗುತ್ತಿತ್ತು. ಅಪಾಯಕಾರಿ ಸ್ಥಳಗಳಲ್ಲಿ ನೋಡಿದ್ರೊಟ್ಟಿಗೆ ಅಗ್ನಿಶಾಮಕ ತಂಡ, ಜಿಲ್ಲಾಡಳಿತ ಹಾಗೆ ಪೊಲೀಸ್ ಇಲಾಖೆ ಸಹಕಾರದೊಟ್ಟಿಗೆ ಮಾಡಲಾಗುತ್ತು. ರಾಷ್ಟೀಯ ವಿಪತ್ತು ನಿರ್ವಹಣಾ ಘಟಕ 10ನೇ ಬೆಟಾಲಿಯನ್ ವಿಜಯವಾಡದ ಇನ್ಸ್ಪೆಕ್ಟರ್ ರಾಮ್ಭಜ್ ಅವರ ನೇತೃತ್ವ ತಂಡದ ಸದಸ್ಯರು ಜಿಲ್ಲಾಧಿಕಾರಿ ಅವರನ್ನು ಭೇಟಿ ಮಾಡಿ ವರದಿ ಮಾಡಿಕೊಂಡು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ 13ರಂದು ವೈದ್ಯರ ಇರ್ದುಲೆತಳಿ ಪ್ರಕಟಣೆ ತಿಳಿಸಲು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಸುಮಾರ್ಪೇಟೆನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆನ ಕೂಡುಕೂಟಲಿ ಸಾರ್ವಜನಿಕರಿಗೆ ಪುಕ್ಕಟ್ಟೆ ಯೋಗ ತರಬೇತಿ ಶಿಬಿರ ಆಯೋಜಿಸಲಾಗಿದ್ದು 21ರಂದು ನಡೆಯುವ ಯೋಗ ದಿನಾಚರಣೆ ಪ್ರಯುಕ್ತ ಯೋಗಾಸನ ಪ್ರಾಣಾಯಾಮ ತರಬೇತಿ ಶಿಬಿರನ ಜೆಸಿ ವೇದಿಕೆಯ ಮುಂದಿರುವ ಅಟಲ್ಜಿ ಭವನದಲ್ಲಿ ಆಯೋಜಿಸಲಾಗುತ್ತದೆ. ಈ ವರ್ಷ ಶುರುವಾಗಬೇಕಾಗಿದ್ದಂತಹ ಮುಂಗಾರು ಮಳೆ 15ರ ಮೇಲೆ ಬರುವ ಸಾಧ್ಯತೆ ಹುಟ್ಟುತ್ತಲಿ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮಾಹಿತಿ ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಜೂನ್ 1 ಮರಣಪಟ್ಟ ಹಮ್ಯಾಲ ಗ್ರಾಮ ಮೊಣ್ಣಂಡ ಕುಟ್ಟಪ್ಪ ಇಂಡ 11ನೇ ದಿನತ್ರ ಕಾರ್ಯ ಇದೇ 12ನಂಗ್ ನಾರಾಚ 11 ಪಿಂಜ ಮಾದ ಕಾರ್ಯ ಇದೇ 13ನಂಗ್ ತಿಂಗಳಾಚ 12 ಹಮ್ಯಾಲ ತುಳ್ಳ ಇಂಡ ಸ್ವಂತ ಮನೆಯಲ್ಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಅರ್ಜಿ ಬರನೊಂದು ಐಂಡ ಪೊಣ್ಣು ಮೊಣ್ಣಂಡ ಮುತ್ತವ್ವ ಮಕ್ಕ ಪಿಂಜ ಒಕ್ಕಕಾರ ಕಟ್ಟಂಡಿತ್ತು. ಕೆವಿಜಿ ಐಟಿಐ ಸುಳ್ಯ ಇಲ್ಲಿ 2022-23 ಸಾಲಿಗೆ 2 ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9448888930. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಶೇಕಡ 100 ಉದ್ಯೋಗ ಖಾತ್ರಿ. SLC ಪಾಸ್ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮಡಿಕೇರಿಯ AVS ನಲ್ಲಿ 1 ವರ್ಷದ ಶೆಫ್ ಟ್ರೈನಿಂಗ್, ಅಡುಗೆ ತಯಾರಿಯ ಕಲೆ ಮತ್ತು ವಿಜ್ಞಾನವನ್ನು ಕಲಿಯುವ ಅವಕಾಶ. ಇಂಡಿಯನ್, ಕಾಂಟಿನೆಂಟಲ್, ಚೈನೀಸ್, ಇಟಾಲಿಯನ್ ಮತ್ತು ಬೇಕರಿ ವಿಷಯಗಳನ್ನೊಳಗೊಂಡ ಶೇಕಡ 100 ಉದ್ಯೋಗ ಖಾತ್ರಿಯ ಶೆಫ್ ಟ್ರೈನಿಂಗ್. ಹೆಚ್ಚಿನ ಮಾಹಿತಿಗಾಗಿ 9353530458. ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದಲ್ಲಿ ಇದೇ 11ರಂದು ನಾಳೆ ಶನಿವಾರ ಭಕ್ತ ಜನ ಸಂಘದ ವತಿಯಿಂದ ವಾರ್ಷಿಕ ವರ್ಧಂತಿ ಪೂಜಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಸದಸ್ಯರು ಹಾಗೂ ಭಕ್ತಾದಿಗಳೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕೋರಿದ್ದಾರೆ ಭಕ್ತ ಜನ ಸಂಘ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ. ಮೋಡ್ಯುಲರ್ ಕಿಚನ್, ಇಂಟೀರಿಯರ್ಸ್, ರೂಫ್ ಶಿಂಗಲ್ಸ್, ಸೆರಾಮಿಕ್ ರೂಫಿಂಗ್, ವಾಟರ್ ಪ್ರೂಫಿಂಗ್, ಈ ತರಹದ ಎಲ್ಲಾ ರೀತಿಯ ಕೆಲಸಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮಾಡಿಕೊಳ್ಳುವ ಏಕೈಕ ಮಳಿಗೆ ಅಂದ್ರೆ ಗೋಣಿಕೊಪ್ಪದ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಸೆರಾಮಿಕ್ ಸೆಂಟರ್. ನಾಪುಕ್ಲುವಿನ MP ಸ್ಟೋರ್ನಲ್ಲಿ ಮಾನ್ಸೂನ್ ಸ್ಪೆಷಲ್ ಆಫರ್, ಎಲ್ಲಾ ಖರೀದಿಯ ಮೇಲೆ 10-15% ಡಿಸ್ಕೌಂಟ್, ಮದುವೆ ಸಮಾರಂಭದ ಖರೀದಿಗೆ ವಿಶೇಷ ರಿಯಾಯಿತಿ. MP ಸ್ಟೋರ್, ನಿಯರ್ ಬಸ್ ಸ್ಟ್ಯಾಂಡ್, ನಾಪುಕ್ಲು. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಗರಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕೋಟ್ರಮಡ, ಪೂಣಚ್ಚ, ಪೂವಯ್ಯ, 9980940022, ಇಲ್ಲೆಂಗಿ 9900707576. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು. ನಮ್ಮಲ್ಲಿ ECG, ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. ಮೇ 27ರಂದು ನಿಧನರಾದ ಸೋಮರ್ಪೇಟೆ ತಾಲೂಕು ಒಳಗುಂದ ಗ್ರಾಮದ ಪಾಂಡಿ ಎಸ್ ಪೊನ್ನಪ್ಪ ಅವರ ತಿಥಿಕರ್ಮಾಂತರ ನಾಳೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಒಳಗುಂದದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಕಮಲಾಕ್ಷಿ, ಮಕ್ಕಳು, ಅಳಿಯಂದಿರು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಇದೇ 2ರಂದು ನಿಧನರಾದ ಶನಿವಾರ ಸಂತೆ ಮಾಲಂಬಿ ಗ್ರಾಮದ ಶ್ರೀ ಸುಬ್ಬಯ್ಯ, ಮಾಜಿ ಸೈನಿಕರು, ಇವರ ತಿಥಿ ಕರ್ಮಾಂತರವನ್ನು ಇದೇ 12ರಂದು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಮಾಲಂಬಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಸಲಾಗುವುದು. ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಕುಟುಂಬ ಸಮೇತರಾಗಿ ಬರಬೇಕೆಂದು ಮೃತರ ಪತ್ನಿ ಬೋಳನ ಶ್ರೀಮತಿ ಪೊನ್ನಮ್ಮ ಮತ್ತು ಮಕ್ಕಳು, ಕುಟುಂಬಸ್ಥರು, ಬಂಧು ಮಿತ್ರರು ಕೇಳಿಕೊಂಡಿದ್ದಾರೆ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಬಿಳುಗುಂದ ಗ್ರಾಮತ್ರ ಮಾದಪಂಡ ಮನು ತಿಮ್ಮಯ್ಯ ಅಂಗಡ ಪೊಣ್ಣು ದೇಚು ಅಂಗ ಇಂದು ಕುಟ್ಟತ್ತು ಮರಣಪಟ್ಟಿತ್ತು. ಐಂಬದಂಡು ಬೈತ್ರ ಮಾದಪಂಡ ದೇಚು ಅಂಗಡ ಚೌತಡಿದ ನಾಳೆ ಪೊಲಕ 8 ಗಂಟೆಕ್ಕೆ ಬಿಳುಗುಂದತ್ರ ಸ್ವಂತ ಮನೆಯಲ್ಲಿ ಬೆಚ್ಚಿತ್ತು. ಪೊಲಕ 11 ಗಂಟೆಕ್ಕೆ ಆ ಕಿರಿ ಕಾರ್ಯ ನಡಪ. ಪರಕಟಗೇರಿ ಪೂಕೊಳ ಗ್ರಾಮತ್ರ ಕಾಳಿಮಡ ಪೌತಿ ಪೂವಪ್ಪ ಅಂಗಡ ಪೊಣ್ಣು ಸುಬ್ಬಮ್ಮ ಅಂಗ ಇಂದು ಮರಣಪಟ್ಟಿತ್ತು. 96 ಬೈತ್ರ ಕಾಳಿಮಡ ಸುಬ್ಬಮ್ಮ ಅಂಗಡ ತಾಮನೆ ಕಂಡಂಗಾಲ ಮೀಚಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 1 ಗಂಟೆರ ಒಳ್ಳು ಸ್ವಂತ ಮನೆಯಲ್ಲಿ ನಡಪ. ನರಿಯಂದಡ ಗ್ರಾಮದ ಶಾನುಭೋಗರ ಹರಿಪ್ರಸಾದ್ ಅವರು ಇಂದು ನಿಧನರಾದರು. 53 ವರ್ಷ ಪ್ರಾಯದ ಶಾನುಭೋಗರ ಹರಿಪ್ರಸಾದ್ ಅವರ ಅಂತ್ಯಕ್ರಿಯೆ ಇದೀಗ ಅವರ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027-00-49. ಸುದ್ದಿ ಸಮಾಚಾರ. ಜನಕ್ಕೆ ಸಹಕಾರ ಮಾಡೋಕೆ ಪ್ರಕೃತಿ ವಿಕೋಪದ ನೇರದ ಬೋಂಡಿಯನ್ನು ಅಗತ್ಯ ಕ್ರಮ ಹೊಡೆದೋಕೆ ಕೊಡಗಕ್ಕೆ ಬಂದ NDRF ತಂಡಕಾರ ಜಿಲ್ಲಾಧಿಕಾರಿ ಕೂಡ ಪ್ರಕೃತಿ ವಿಕೋಪತನ ಎದುಪುಟ್ಟ ಕಡತೊಂಡೆ ಕ್ರಮಕ್ಕೆ ಸಂಬಂಧಪಟ್ಟಂತೆ ತಕ್ಕ ಬಗ್ಗೆ ನಡೆಸಿ ವಿಜಯವಾಡ ಹತ್ರ ಇನ್ಸ್ಪೆಕ್ಟರ್ ರಾಮ್ ಬಜ್ಜಿ ಅಂಡ ಮುಂತಾದ ನಂತರ 10ನೇ ಬೆಟಾಲಿಯನ್ 24 ಜನವುಳ್ಳ NDRF ತಂಡಕಾರಕ್ಕೆ ಜಿಲ್ಲಾಧಿಕಾರಿ BC ಸತೀಶ್ ಸಿಂಗ ಇಕ್ಕಂಜೆ ಎಲ್ಲ ತರತರ ತಯಾರಿ ಮಾಡಿ ಅನ್ನೋದು ಅರಿಸಿಟ್ಟಿದೆ. ಈಗಾಗಲೇ ಈ ತಂಡಕಾರ ಜಿಲ್ಲೆಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಪೊಳೆ ತುಂಬಿತು ಮರೆಯುವ ಜಾಗ, ಕುಂದು ಬರೆ ಜಾರುವ ಜಾಗ ಕೂಡ ನನಗೆ ಪ್ರಕೃತಿ ವಿಕೋಪ ವಿವರ ಮಟ್ಟ ತಾಪಂತ